ಆಕಾಶವಾಣಿ. ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಕೇಳಿ ಹೋಮಿಯೋ ಕೃಷಿ. ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ವಾಡೆ ಗ್ರಾಮದ ಹಿರಿಯ ರೈತರಾದ ಜಿಎಸ್ ಚಕಡಿ ಅವರೊಂದಿಗೆ ತೊಗರಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್, ಎಸ್ ರುಳಿ. ಆತ್ಮೀಯ ರೈತ ಬಂಧುರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಇಂಡಿ ತಾಲೂಕು ವಾಡೆ ಗ್ರಾಮದ ಹಿರಿಯ ಕೃಷಿಕರಾಗಿರುವಂತಹ ಜಿಎಸ್ ಚಕಡಿ ಅವರಿದ್ದಾರೆ. ಮೊದಲು ಜಿಎಸ್ ಚಕಡಿ ಅವರು ಪಿಎಸ್ಐ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ನಿವೃತ್ತನಾದ ನಂತರ ಅವರು ಈ ಕೃಷಿ ಕ್ಷೇತ್ರಕ್ಕೆ ಬಂದಾರ. ಇದರೊಳಗೆ ಸುಮಾರು ಒಂದು ಎರಡು ವರ್ಷದಿಂದ ಅವರು ಕೃಷಿ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಎಲ್ಲಾ ರೈತರು ಏನು ಕೃಷಿ ಮಾಡ್ತಾರ ಅದೇ ರೀತಿಯಾದಂತಹ ಒಂದು ಕೃಷಿಯನ್ನ ಅವರು ಶುರು ಮಾಡಿದ್ರು. ಆದರೆ ಈ ಒಂದು ವಿಚಾರಕ್ಕೆ ಅವರು ತಮ್ಮನ್ನು ತಾವು ಅನುವು ಮಾಡಿಕೊಂಡು, ಏನು ಗಿರೀಶ್ ಭದ್ರಗೊಂಡ ಅವರು ಹೋಮಿಯೋಪತಿ ಮೆಡಿಸಿನ್ಗಳನ್ನು ಉಪಯೋಗ ಮಾಡಬಹುದು ಅನ್ನೋದ್ರ ಬಗ್ಗೆ ಏನು ಹೇಳಿದ್ರು, ಆ ನಂತರ ಅವರು ಇದನ್ನ ಪ್ರಯೋಗ ಮಾಡೋಣ ಅನ್ಕೊಂಡು ಅದನ್ನ ತಮ್ಮ ತೊಗರಿ ಬೆಳೆಗೆ ಅಪ್ಲೈ ಮಾಡಿದ್ದಾರೆ. ತೊಗರಿ ಬೆಳೆ ಒಳಗೆ ಅವರ ಅನುಭವಗಳನ್ನ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಕೇಳೋಣ. ಜಿಎಸ್ ಚಕಡಿ ಅವರೇ, ನಮಸ್ಕಾರ, ಸ್ವಾಗತ ತಮಗೆ. ಮೊದ್ಲ ತಾವು ಪಿಎಸ್ಐ ಕೆಲಸ ಮಾಡ್ತಾ ಇದ್ರಿ, ನಿವೃತ್ತರಾದ್ರಿ. ಅದಕ್ಕಿಂತ ಮೊದಲು ಅಂದ್ರೆ ಏನು ಕೆಲಸದಾಗಿದ್ದಾಗ ಏನು ಅಗ್ರಿಕಲ್ಚರ್ ಮಾಡಿಲ್ಲ ನೀವು? ಹೋಗಿಲ್ಲ. ನಿವೃತ್ತ ಆದ ನಂತರ ಹೊಲಕ್ಕೆ ಬಂದ್ರಿ. ಈಗ ಎಷ್ಟು ಜಮೀನದ ತಮ್ದು? ಏಳುವರೆ ಎಕರೆ. ಏಳುವರೆ ಎಕರೆ ಒಳಗೆ ಏನೇನು ಮಾಡ್ತಾ ಇದ್ರಿ ತಾವು? ನಾವು ತೊಗರಿ ಹಾಕಿದ್ದೇನ್ರಿ ಏಳುವರೆ ಎಕರೆ. ಅದರಲ್ಲಿ ಈ ಹೋಮಿಯೋಪತಿ ತಗೊಂಡು ಬೀಜಕ್ ಹಚ್ಚಿ ಇದು ಮಾಡಿದ್ರು, ಬೀಜೋಪಚಾರ ಮಾಡಿದ್ರೆ. ಅದರಿಂದ ಉಪಚಾರ ಮಾಡ್ದನ್ರಿ. ಮಾಡಿದ ನಂತರ ಬಿತ್ತು ಒಂದು 15 ಮಿನಿಟ್ ಬಿಟ್ಟು ಬಿತ್ತಕ್ಕೆ ಸ್ಟಾರ್ಟ್ ಮಾಡಿದೇವ್ರಿ. ಬಿತ್ತದ ಬಳಕ ಮಳಿ ಹೆಚ್ಚಾದಕ್ರೆ ಕೊಳ್ಳೆ ಹಾಯ್ಲಿಲ್ರಿ. ಮಳಿ ಕಮ್ಮಿ ಆದಕ್ರೆ ಅದು ತಪ್ಪಲು ಉದುರ್ಲಿಲ್ರಿ, ಹೂ ಉದುರ್ಲಿಲ್ರಿ, ಇಬ್ಬನ್ ಬಿದ್ದು ಉದುರ್ ಆಳದಾಗಿ ನಮ್ದು ಏನು ಉದುರ್ಲಿಲ್ಲ. ನಿಮಗಿದು ಪರ್ಫೆಕ್ಟ್ ಆಗಿ ಗೊತ್ತಾಯ್ತು ಹಿಂಗ ಆಗ್ಯದ ಇದು? ಮನೆ ಗಿರೀಶ್ ಮಗನೇ ಆಗ್ಬೇಕ್ರಿ, ನಮ್ಮ ಮನೆಯವ್ರ ಅಕ್ಕನ ಮಗ. ಅಲ್ಲ, ನಿಮಗ ಹಿಂಗ ಏನ್ ಬದಲಾವಣೆ ಆಯ್ತಲ್ಲ, ಇದು ನಿಮಗ ಅನುಭವಕ್ಕೆ ಬಂತು ಇದು? ಹ್ಞೂ ಹ್ಞೂ. ಮಳಿ ಹೆಚ್ಚಾದ್ರು ಏನು ತೊಂದರೆ ಆಗ್ಲಿಲ್ಲಪ್ಪ? ಹ್ಞೂ. ಅದೇ ಮಗ್ಗಲ್ದವ್ರದ್ದು ಹೊರಗುಳ್ದವ್ರಿ ಕೊಳ್ಳೆ ಹೇಳಿಕತ್ರಿ. ನಾ ಗಿರೀಶ್ ಕೇಳವ್ರಿ, ಕಕ್ಕ ಮಳಿ ಹೇಗಿದ ಮತ್ತ ಕೊಳ್ಳೆ ಗಿಳೆ ಹೈದ ಏನಂದ್ರು ಕೊಳ್ಳೆ ಹೈದಿಲ್ಲಪ್ಪ, ಈ ಚಲೋ ಅದ ಅಂತ ನಾ ಅಂದ್ರಿ. ಮಗ್ಗಲ್ ಹೊಲ್ದವ್ರು ಕೊಳ್ಳೆ ಹೈದದ, ನಮ್ಮ ಹೊಲಕ್ಕೆ ನಿಂಕರೆ ಏನೂ ಆಗಿಲ್ರಿ ಅಂತ ಹೇಳ್ದು. ಆಯ್ತು ಕಕ್ಕ ಅಂತಂದ್ರೆ ಅವು ಇದು ಮಾಡಿ ಉಪಚಾರ ಮಾಡಿಕೆ ಮತ್ತು ಮುಂದೆ ಮಳಿ ಯಾವಾಗ ಕಮ್ಮಿ ಬೀಳ್ತದಲ್ರಿ ಅವ ತಪ್ಪಲು ಉದುರ್ಲಿಲ್ರಿ. ಈ ಕೆಲವೊಂದು ಇಬ್ಬನ ಬಿಂದು ತಪ್ಪಲು ಉದುರ್ತದ್ರಿ, ಆಳದಾಗ ಇಬ್ಬನ ಬಿದ್ದಕ್ಕ ನಮ್ಮ ತಪ್ಪಲು ಉದುರ್ಲಿಲ್ರಿ, ಹೂ ಉದುರ್ಲಿಲ್ರಿ. ಅದು ಎಕರೆಕ್ಕೆ 5 ಚೀಲ ಬಿತ್ತರಿ. ಎಕರೆಕ್ಕೆ 5 ಚೀಲ ಬಿತ್ತು ಅಂದ್ರೆ ಒಟ್ಟ ನಿಮಗ ಈ ವಾತಾವರಣದ ಏರುಪೇರಿನಿಂದ ಏನು ತೊಂದರೆ ಆಗ್ಲಿಲ್ಲ? ಆಗ್ಲಿಲ್ಲ. ಪೂರಾ ಎಲ್ಲ ಆರೋಗ್ಯಪೂರ್ಣವಾಗಿದ್ದು ಎಲ್ಲ ಬೆಳೆಗಳು? ಹ್ಞೂ. 7 ಎಕರೆ ಒಳಗೂ ಪೂರಾ ಬೆಳೆದ್ರಿ ನೀವು? 7 ಎಕರೆ ಒಳಗೆ ತೊಗರಿ ಬೆಳೆದ್ರಿ. ಬೀಜೋಪಚಾರ ಮಾಡಿದ್ದು ಅಷ್ಟೇ ಖರೆ? ಅಷ್ಟೇ. ಮತ್ತೆ ಏನಾದ್ರು ಉಪಯೋಗ ಮಾಡಿದ್ರಿ ಅದಕ್ಕೆ? ಏನೂ ಇಲ್ರಿ. ಅದಷ್ಟು ಮಾಡೋದೊಳಕ್ಕೆ 2 ಸಲ ಔಷಧ ಹೊಡೆದೇ ಅವ್ರಿಗೆ. ಯಾವ ಔಷಧ ಹೊಡೆದ್ರಿ? ಹೋಮಿಯೋಪತಿ ಒಳಗೆ. ಅದನ್ನೇ ಕೇಳಿದೆ. ಈಗ ನೀವು ಉಪಯೋಗ ಮಾಡಿದ್ದು ಬರೇ ಹೋಮಿಯೋಪತಿ ಔಷಧ ನಿಮ್ಮ ಬೆಳೆಗೆ? ಅದು ಬೀಜೋಪಚಾರಕ್ಕೆ ಉಪಯೋಗ ಮಾಡಿದ್ರಿ, ಅದ್ರ ನಂತರ ಸ್ಪ್ರೇ ಮಾಡುವಾಗೂ ಹೋಮಿಯೋಪತಿ ಔಷಧನೇ ಉಪಯೋಗ ಮಾಡಿದ್ರಿ. ಹಂಗಾಗಿ ನಿಮ್ ಬೆಳೆ ಬಹಳ ಚಲೋ ಬಂದ್ರು. 5 ಚೀಲ ನಿಮ್ಮ ಒಂದ್ ಎಕರೆ 5 ಚೀಲ. ಯಾವ ತಳಿ ಹಾಕಿದ್ರಿ ನೀವು? ಪಿಂಕ್ ಹಾಕಿದ್ರಿ. ಈಗ ಮೊದ್ಲ ಏನು ಇಳುವರಿ ಬರ್ತಿತ್ತು ಅದ್ರ ಬಗ್ಗೆ ನಿಮಗೆ ಏನಾದ್ರೂ ಗೊತ್ತದನ? ಆದ್ರೆ ಕಮ್ಮಿ ಆಗ್ತಿತ್ತು. ಅವ್ ಮಾಡೋ ಕೊಟ್ಟಿದ್ದೇವಲ್ರಿ, ಅವ ಅಷ್ಟು ಇಷ್ಟೇ ಬೆಳೆದಿದ್ದಿಲ್ರಿ. 3-3.5 ಇಷ್ಟೇ ಬರ್ತಿತ್ತು. ನಾ ಇದು ಏನು ಉಪಯೋಗ ಮಾಡದಲ್ರಿ, ಗಿರೀಶನ್ ಕಡೆಯಿಂದ ಕಿವ್ಕೊಂಡು ಮಾಡಿದ್ದಕ್ಕೆ ನಮ್ದು ಎಕರೆಕ್ಕೆ 5 ಚೀಲ ಬಿತ್ತು. ಅಂದ್ರೆ ಈಗ ಯಾವ ಔಷಧ ಬೀಜೋಪಚಾರ ಮಾಡಿದೀವಿ, ಯಾವ ಔಷಧ ಸ್ಪ್ರೇಗೆ ಉಪಯೋಗ ಮಾಡಿದೀವಿ, ಯಾವ ಟೈಮಿಗೆ ಉಪಯೋಗ ಮಾಡಿದೀವಿ, ಇದ್ರ ಬಗ್ಗೆ ನೀವು ತಿಳ್ಕೊಂಡಿರಿ ಮೊದ್ಲ ಗಿರೀಶ್ ಅವ್ರ ಕಡೆಯಿಂದ? ಹ್ಞೂ. ತಿಳ್ಕೊಂಡು ಅವನು ಕೇಳ್ಕೊಂಡೇ ಔಷಧ ತಗೊಂಡು ಹೋಗ್ತಿದ್ದೇವ್ರಿ. ಹೋಗಿ ಸ್ಪ್ರೇ ಮಾಡಿ ಮುಂಜಾಳೆ ಹೋಗಿ ಆಳುಗಳು ತಗೊಂಡು ಸ್ಪ್ರೇ ಮಾಡಿ ಮತ್ತೆ ಸಂಜೆಗೆ ವಾಪಸ್ ಬಿಜಾಪಕ್ಕೆ ಬರ್ತೀನಿ. ಹೆಂಗ ಅನಿಸ್ತೈತೆ ನಿಮಗೆ ಈಗ? ಸಾಮಾನ್ಯವಾಗಿ ನೀವು ನೋಡಿರಬಹುದು ಕೆಮಿಕಲ್ ಸ್ಪ್ರೇ ಮಾಡುವಂತಹ ಸಮಯದೊಳಗೆ ಸಾಕಷ್ಟು ಅವರು ಇಬ್ಬನ್ ಬಿದ್ದಂಕರ ಮತ್ತೊಬ್ರು ಹೊಲ್ದಂದು ಇಬ್ಬನ್ ಬಿದ್ದಕ್ಕರ ಮುಂದದು ತಪ್ಪಲ ಹೂವು ಕೂಡ ಉದುರ್ದ್ರಿ, ನಮ್ಮ ಹೊಟ್ಟೆ ಉದುರಿಲ್ಲ. ಅದ್ರ ಮ್ಯಾಗೆ ನಾವು ಬೆಳಿ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದ್ವಿ? ಬೆಳಿ ಚೆನ್ನಾಗಿತ್ತು, ಬೆಳಿ ಚೆನ್ನಾಗಿತ್ತು, ನಮ್ಮ ಎತ್ತಗ ಮ್ಯಾಗ ಹೋಗಿರ್ತಾರ. ಅಂದ್ರೆ ಸಾಕಷ್ಟು ಆರೋಗ್ಯದ ಬೆಳಿಗ್ಗೆ ಅಂತ ಹೇಳಿ ಅನಿಸ್ತಾ ಇತ್ತು. ಹ್ಞೂ ಸರ್ ಹೇಳಿದ ಪ್ರಕಾರ ಈ ತೊಗರಿ ಕಟ್ಟಿಗೆ ಸುಡ್ತಾರಲ್ರಿ, ಅದು ನಾವು ಆ ಕೆಲಸ ಮಾಡೀವ್ರಿ. ಮಾಡೀರಿ ನೀವು? ಮತ್ತೆ ಈಗ ಏನ್ ಮಾಡ್ಬೇಕಂತ ವಿಚಾರ ಮಾಡಿರಿ? ಈಗ ಮ್ಯಾಗ ಈಗ ತಿಳ್ಕೊಂಡ್ರಿ ಸರ್, ಇನ್ ಮ್ಯಾಗ ಅದು ಒಂದು ತೆಗ್ ಹೊಡೆದು ಅದ್ರಾಗೆ ತಂದು ಹಾಕಿಬಿಡ್ತೀವಿ. ಅದನ್ನೇ ಗೊಬ್ಬರ ಮಾಡಿದ್ರೆ ಗೊಬ್ಬರ ಮಾಡಿ ಮತ್ತೆ ಅದಕ್ಕೆ ಉಪಯೋಗ ಮಾಡ್ಕೊಳಕ್ ಬರ್ತದ್ರಿ. ಈಗ ನಾವು ಮೊದಲು ಏನು ಗೊತ್ತಿದ್ದಿಲ್ರಿ, ಯಾರ ರೈತರು ಏನು ಹೇಳ್ತಾರೆ ಅದೇ ಲೆಕ್ಕ ಹಾಕ್ತಿದ್ದೇವ್ರಿ. ಎಲ್ಲರೂ ಹಿಂಗೆ ಹೇಳ್ಕತ್ತಾರ ಗಿರೀಶ್, ಮತ್ತೆ ಹ್ಯಾಂಗ್ ಮಾಡೋದು ಅಂತ ಕೇಳೋಣ. ಔಷಧ ಕುಡಿತಿದ್ರು, ಆ ಪ್ರಕಾರ ಔಷಧ ಹೊಡೆದೇನೆ. ಚಕ್ಕಡಿ ಅವರೇ, ಈಗ ಹೋಮಿಯೋಪತಿ ಏನು ಉಪಯೋಗ ನೀವು ಮಾಡ್ತಾ ಇದ್ದೀರಿ ನಿಮ್ ಗಿರೀಶ್ ಅವ್ರು ಹೇಳದ ನಂತರ, ಅದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ತಿಳ್ಕೊಂಡಿರಿ ಹೆಚ್ಚಿಗೆ. ಯಾಕೆ ಉಪಯೋಗ ಮಾಡ್ಬೇಕು ನಾವು, ಅದರಿಂದ ಏನೇನು ಬದಲಾವಣೆಗಳಾಗ್ತಾವ ಅಂದ್ರೆ? ಮತ್ತೊಬ್ರು ಹೊಲ್ದಾಗ ಮೂರುವರೆ ಎಕರೆ ಮೂರುವರೆ ಬೆಳೆದವ್ರೆ, ಅದ್ರ ಮ್ಯಾಗೆ ನಾವು ಅಂದ್ರೆ ಒಂದು ವಿಶ್ವಾಸ ಇಟ್ಟು ಇದನ್ನ ಮಾಡಿ ನೋಡೋಣ ಅಂತ ಹೇಳಿ ಮಾಡಿ ಇದು ಮಾಡಿವ್ರಿ. ರಿಸಲ್ಟ್ ಹೆಂಗೆ ಚಲೋ ಅನಿಸ್ತದ? ಚಲೋ ಅನಿಸ್ತದ. ಮುಂದಿನ ದಿನಗಳಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತೀವ್ರಿ. ಒಳ್ಳೇದು ಚಕ್ಕಡಿಯವರೇ, ಬಹಳ ಸಂತೋಷ ಆಯ್ತು ನಿಮ್ ಜೊತೆಗೆ ಮಾತಾಡಿ. ಏನು ನೀವು ಕೃಷಿ ಶುರು ಮಾಡಿರಿ, ಪ್ರಯೋಗದಿಂದಾನೇ ಶುರು ಮಾಡಿರಿ, ಯಶಸ್ವಿ ಆಗಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೀವಿ. ನಿಮ್ಮ ಜೊತೆಗೆ ಮಾತಾಡಬೇಕಾಯ್ತಪ್ಪ ಅಂತಂದ್ರೆ ನಿಮ್ಮ ನಂಬರ್ ಏನಾದರೂ ಹೇಳ್ತೀರಿ? ಹ್ಞೂ ರೀ, 9455 ಆತ್ಮೇರೆ ಜಿ ಎಸ್ ಚಕ್ಕಡಿಯವರ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಕೂಡ ಬರ್ಕೊಳ್ಬಹುದು. 9945315875 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಜಿ ಎಸ್ ಚಕ್ಕಡಿಯವರೇ, ಸಂತೋಷ ಆಯ್ತು. ಮತ್ತೇನು ತಾವು ಈ ಒಂದು ಅಭಿಯಾನದೊಳಗೆ ತೊಳ್ಕೊಂಡಿರಿ, ಒಂದು ಹೊಸ ವಿಚಾರ ಇಲ್ಲಿ ಅದ, ಹೋಮಿಯೋಪತಿ ಔಷಧಗಳನ್ನು ಉಪಯೋಗ ಮಾಡಿ ಯಾವ ರೀತಿ ನಾವು ಪರಿಸರ ಸ್ನೇಹಿಯಾದ ಕೃಷಿ ಮಾಡಬಹುದು, ಅದರ ಜೊತೆಗೆ ವಿಷಮುಕ್ತವಾದಂತಹ ಒಂದು ಆಹಾರವನ್ನ ತಯಾರು ಮಾಡಿ ನಮ್ಮ ಗ್ರಾಹಕರಿಗೆ ಕೊಡಬಹುದು ಅನ್ನೋದ್ರ ಬಗ್ಗೆ, ಅದರ ಜೊತೆಗೇನೆ ಮಣ್ಣಿನ ಆರೋಗ್ಯವನ್ನ ಪರಿಸರದ ಆರೋಗ್ಯವನ್ನ ಯಾವ ರೀತಿ ಕಾಪಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಪಾಠ ಅದ. ನಮ್ಮ ರೈತರು ಕೂಡ ಕಲಿಬೇಕು, ಮತ್ತ ನಮ್ಮ ಗ್ರಾಹಕರು ಕೂಡ ಇದನ್ನ ತಿಳ್ಕೊಳ್ಬೇಕು. ಈ ನಿಟ್ಟಿನೊಳಗೆ ತಾವೇನು ಈ ಪ್ರಯೋಗ ಶುರು ಮಾಡಿರಿ, ಮುಂದಿನ ದಿನಗಳಲ್ಲಿ ಇದನ್ನೇ ಕಂಟಿನ್ಯೂ ಮಾಡಬೇಕು, ಇದನ್ನೇ ವಿಸ್ತಾರ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ, ಅದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮ್ಮ ಜೊತೆಗೆ ಗಿರೀಶ್ ಭದ್ರಗೌಂಡ ಅವರು ಕೂಡ ಇದ್ದಾರೆ, ಅವರ ವಿಚಾರಗಳನ್ನು ನಾವು ಕೇಳೋಣ. ಈಗ ಗಿರೀಶ್ ಅವರೇ, ಈಗ ಚಕ್ಕಡಿ ಅವರು ತೊಗರಿ ಬೆಳೆ ಮೇಲೆ ಬೀಜೋಪಚಾರ ಮಾಡಿ ಇದನ್ನು ಬೆಳೆದಿದ್ದಾರೆ, ಅಲ್ಲಿ ಅವರು ಬಳಸಿದಂತಹ ಔಷಧಗಳನ್ನು ಯಾವ ರೀತಿ ಅವರಿಗೆ ಹೇಳಿದ್ರಿ, ಅದರ ಜೊತೆಗೆ ಏನು ಬೆಳೆ ಬೆಳವಣಿಗೆ ಇರ್ತವ ಆ ಸಮಯದೊಳಗೆ ಏನೇನು ಅವರು ಮಾಡಬಹುದು, ಏನೇನು ಸ್ಪ್ರೇ ಮಾಡಬಹುದು ಅನ್ನೋದ್ರ ಬಗ್ಗೆ? ಆಕ್ಚುಲಿ ಅವರು ನಮಗೆ ಭೇಟಿಯಾಗಿರೋ ಸಂದರ್ಭದಲ್ಲಿ ಬೀಜ ಬಿತ್ತನೆ ಮಾಡುವ ಸಮಯದಲ್ಲಿ ಭೇಟಿಯಾಗಿದ್ರು. ಆಕ್ಚುಲಿ ನಾವು ಇದನ್ನ ಹೋಮಿಯೋಪತಿ ಬಳಸಬೇಕಾದಂತಹ ವಿಧಾನಗಳು ಬಹಳ ಅದಾವ ಸರ್. ಆಕ್ಚುಲಿ ಡ್ರೈ ಲ್ಯಾಂಡ್ ನಾವೇನು ಕಲ್ಟಿವೇಶನ್ ಮಾಡ್ತೀವಲ್ಲ, ಅವಾಗ ಮಣ್ಣಿನಲ್ಲಿರ್ತಕ್ಕಂತ ಜೀವಿಗಳು ಅದನ್ನು ಉತ್ಪತ್ತಿ ಆಗಬೇಕಾದ್ರೆ ನಾವು ನೇಗಿಲು ಹೊಡಿಬೇಕಾದ್ರೂ ಒಂದು ಸ್ಪ್ರೇ ಬರ್ತೈತಿ. ಅದು ಆದ ನಂತರ ನಾವು ಇನ್ನು ಮಳೆಗಾಲ ಶುರು ಆಗ್ತದೆ, ಬಿತ್ತನೆ ಮಾಡೋಕ್ಕೆ ಹರಗ್ತಾರಲ್ಲ, ಅವಾಗ ಒಂದು ಸ್ಪ್ರೇ ಬರ್ತೈತಿ, ಅವಾಗ ಒಂದು ಲಿಕ್ವಿಡ್ ನೀರಾಗಿ ಬಿಟ್ಕೋತ ಹೋಗ್ಬಿಡೋದು. ಈಗ ಹೇಗೆ ದನಕರಗಳು ಗೋಮೂತ್ರ ಹಾಕೋತ ಹೋಗ ಹೊಲ್ದಾಗ, ಹಂಗ ಇದು ನಾವು ಎಡಿ ಹೊಡಿಬೇಕಾದ್ರೆ ನೆಲೆ ಹೊಡಿಬೇಕಾದ್ರೆ ಹಿಂದೊಂದು ಒಂದು ಲೀಟರ್ 5 ಲೀಟರ್ ಕ್ಯಾನ ಕಟ್ಟಿ ಸಣ್ಣಗೆ ಹೆನೆ ಬಿಟ್ಟರು ಸಾಕು, ಅದು ಸಾಯಿಲ್ ಸ್ಟರ್ಲೈಸ್ ಅಂದ್ರೆ ಸಾಯಿಲ್ ಟ್ರೀಟ್ಮೆಂಟ್ ಆದಂಗೆ ಆಗಿಬಿಡ್ತೈತಿ. ಇದಾದ ನಂತರ ಬಿತ್ತನೆ ಬೀಜಗಳನ್ನು ನಾವು ಬೀಜೋಪಚಾರ ಮಾಡೋದು. ಆ ಬೀಜೋಪಚಾರ ಮಾಡಬೇಕಾದಾಗ ಅವ್ರಿಗೆ ನಾವು ಹೇಳಿದೀವಿ, ಒಂದು 2 ನಿಮಿಷ ಅವು ನೀರಾಗ ಅವೆಲ್ಲ ಕಲಿಸಿ ಅಂದ್ರೆ 360 ಡಿಗ್ರಿ ಬೀಜಗಳಿಗೆ ಅದು ಮೆಡಿಸಿನ್ ಹತ್ತಬೇಕು, ಅದನ್ನ ನೆರಳಲ್ಲಿ ಒಣಗಿಸಿ ಅಂದ್ರೆ ಅವತ್ತೆ ಮಾಡ್ಬೇಕು, ಅದು ಬಿತ್ತು ದಿವಸ ಒಂದು 1/2 ಗಂಟೆ ಮುಂಚೆ ಅದನ್ನ ಮಾಡಿ ನೀವು ಬಿತ್ತನೆ ಮಾಡ್ರಿ. ಈ ಬೀಜೋಪಚಾರ ಬಿತ್ತನೆ ಮಾಡೋದ್ರಿಂದ ಈ ಹವಾಮಾನ ವೈಫಲ್ಯತೆ ಇರ್ತದಲ್ರಿ, ವೈಪರೀತ ಪರಿಸ್ಥಿತಿ ಬರ್ತಾವಲ್ರಿ, ಅಂತ ಸಂದರ್ಭದಾಗ ಆ ವಾತಾವರಣಕ್ಕೆ ಅನುಗುಣವಾಗಿ ಹೊಂದ್ಕೋತದ್ರಿ. ಅದು ಆ ರೀತಿ ನಾವು ಸಾಕಷ್ಟು ಜನ ರೈತರಿಗೆ ಕೊಟ್ಟಾಗ ಅವರು ಇದೇ ರಿಸಲ್ಟ್ ಹೇಳಿದಾರ ಅವ್ರು. ಯಾಕಂದ್ರೆ ಕೆಲವೊಂದು ಪಕ್ಕದಲ್ಲಿ ಸೇಮ್ ಡೇನೆ ಬಿತ್ತಿರ್ತಾರ, ಸೇಮ್ ಬೀಜಾನೆ ಇರ್ತಾವು, ಆಮೇಲೆ ಸೇಮ್ ಲ್ಯಾಂಡ್ ಇರ್ತೈತಿ. ಇದರಿಂದ ಏನಾಗ್ತದೆ, ಅವರು ಬೆಳೆಗೆ ಇವ್ರ ಬೆಳೆಗೆ, ಇವರು ರಾಸಾಯನಿಕ ಬೆಳೀತಾರ, ರಾಸಾಯನಿಕ ಅವು ಚೆನ್ನಾಗಿರ್ತಾವು, ಬಟ್ ಈ ಹವಾಮಾನ ಬದಲಾವಣೆ ಆದಾಗ ಸಡನ್ಲಿ ಅವು ಡೌನ್ ಹೊಡೆದ್ ಬಿಡ್ತಾವು. ಬಟ್ ಈ ಹೋಮಿಯೋಪತಿ ಒಳಗೆ ಏನಾಗ್ತದೆ, ಈ ಕಾಂಡನೂ ದಪ್ಪ ಬರ್ತೈತಿ, ಎಲೆ ಹಸಿರಿರ್ತಾವ ಜಾಸ್ತಿ. ಆಮೇಲೆ ನೀರ್ ಕಡಿಮೆ, ಮಳೆ ಕೊರತೆ ಆದ್ರೂ ಸ್ವಲ್ಪ ದಿವಸ ಸಸ್ಯನಾಗ್ತಾವ, ಮಳೆ ಹೆಚ್ಚಾದ್ರೂ ತಡ್ಕೊಳ್ಳೋ ಶಕ್ತಿ ಅದರಲ್ಲಿ ಇರ್ತೈತಿ. ಇದು ಸುಮಾರು 3 ವರ್ಷದಿಂದ ನಾವು ರೈತರಿಗೆ ಕೊಡ್ಕೊತ ಬಂದೀವಿ. ಪ್ರತಿ ಸರ್ತಿ ಅವರು ಪ್ರತಿ ವಾರ ಅದ್ರದ್ದು ಫೋಟೋ ಕಳಿಸ್ತಾರ, ಫೀಲ್ಡ್ಗೆ ಹೋಗಿ ವಿಸಿಟ್ ಮಾಡ್ತೀವಿ, ಆಮೇಲೆ ಅದ್ರದ್ದು ಕೇಸ್ ಸ್ಟಡಿ ಎಲ್ಲ ಮಾಡಿದ್ದೀವಿ. ಅಂದ್ರೆ ರೈತರಿಗೆ ಒಂದು ಕಾನ್ಫಿಡೆಂಟ್ ಬರಲಿ, ವಿಷಮುಕ್ತ ಆಹಾರ ಬೆಳೀಲಿ, ನಾವು ವಿಷಮುಕ್ತ ಆಹಾರದಿಂದ ಬೇರೆಯವರು ವಿಷಮುಕ್ತ ಆಹಾರ ಕೊಡಂಗಾಗ್ಲಿ ರೈತರು ಅಂತ ತಿಳ್ಕೊಂಡು, ಸಾಕಷ್ಟು ಜನ ರೈತರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ರೈತರಲ್ಲಿ ಒಂದೇನು ಮೆಂಟಾಲಿಟಿ ಅಂತಂದ್ರೆ, ಯಾವುದು ನಾವು ದುಡ್ಡನ್ನ ಕಾಸ್ಟ್ಲಿ ಇದ್ರೆ ರೊಕ್ಕ ಕೊಟ್ಟು ಔಷಧ ತರ್ತೀವಿ ಅದು ಚಲೋ ಕೆಲಸ ಮಾಡ್ತದೆ ಅನ್ನೋ ಒಂದು ನಂಬಿಕೆ ಐತೆ. ಅಂದ್ರೆ ಇದು ಹೋಮಿಯೋ ಮೆಡಿಸಿನ್ ಬಹಳ ಚೀಪ್ ಇದು, ಬಹಳ ಅದಕ್ಕಷ್ಟು ಕಾಸ್ಟ್ ಬರೋದಿಲ್ಲ. ಈ ರಾಸಾಯನಿಕ ಏನು ರೊಕ್ಕ ಕೊಡ್ತಿರ್ತಾರಲ್ಲ ಅದರ 1/4 ಭಾಗ ಖರ್ಚು ಬರ್ತೈತಿ. ಇನ್ನೂ ಆದ್ರೂ ರೈತರಲ್ಲಿ ಮೆಂಟಾಲಿಟಿ ಯಾವ ತರ ಅಂದ್ರೆ, ಚಲೋ ಔಷಧ ಕಾಸ್ಟ್ಲಿ ಔಷಧ ಇತ್ತಂದ್ರೆ ಚಲೋ ಕೆಲಸ ಮಾಡ್ತಾರ ಅನ್ನೋದು ಮೂಢನಂಬಿಕೆ ಐತಿ. ಈಗ ಇವತ್ತ ನೋಡ್ರಿ, ಇವತ್ತು ಯಾವುದೋ ರೀತಿ ನಾವು ಡಾಕ್ಟರಲ್ಲಿ ಹೋದೇವತ್ತಂದ್ರೆ ಅವರು ಅಷ್ಟೇ ಒಂದು 10-20 ರೂಪಾಯಿದ ಗುಳಿಗೆ ಔಷಧ ಬರೆದು ಕೊಟ್ರೆ ಡಾಕ್ಟರ್ ಚಲೋ ಇಲ್ಲ ಅಂದ್ಬಿಡ್ತಾರೆ, ಯಾಕಂದ್ರೆ ಅವರಿಗೆ ಚಲೋ ಗುಳಿಗೆ ಬರೆದು ಕೊಟ್ಟಿಲ್ಲ ಕಾಸ್ಟ್ಲಿ. ಹಂಗೆ ರೈತರಲ್ಲಿ ಅಗ್ರಿಕಲ್ಚರ್ ಮೆಡಿಸಿನ್ಗೂ ಅದೇ ಮೆಂಟಾಲಿಟಿ ಸೆಟ್ ಆಗ್ಯದ. ಆ ಮೆಂಟಾಲಿಟಿ ಮನೋಭಾವದಿಂದ ಹೊರಗೆ ಬರಬೇಕು ರೈತರು. ಹೊರಗೆ ಬಂದು ಇವತ್ತು ಕಡಿಮೆದು ಹೆಂಗೆ ಕೆಲಸ ಮಾಡ್ತೈತಿ, ಬಟ್ ವೈಜ್ಞಾನಿಕವಾಗಿ ನಾವು ಯಾವ ಮೆಡಿಸಿನ್ ಯಾವ ಸಂದರ್ಭದಲ್ಲಿ ಸಾವಯವದಾಗ ಹೆಂಗೆ ಮಾಡ್ತೀವಿ ನಾವು. ಈಗ ಜೀವಾಮೃತ ಮಾಡ್ತೀವಿ, ಗೋಕುಕ್ವಾಮೃತ ಮಾಡ್ತೀವಿ, ಪಂಚಗವ್ಯ ಮಾಡ್ತೀವಿ. ಇವಕ್ರಲ್ಲಿ ಏನಂದ್ರೆ ಒಂದು ಏನತ್ತಾರ, ನೀವು ಹೆಚ್ಚು ಹಾಕಿದ್ರೂ ಸಮಸ್ಯೆ ಆಗಲ್ಲ, ಕಡಿಮೆ ಹಾಕಿದ್ರು ಸಮಸ್ಯೆ ಆಗಲ್ಲ. ಅದೇ ರಾಸಾಯನಿಕದೊಳಗೆ ಹೆಚ್ಚಿಗೆ ಹಾಕಿದ್ರು ಪ್ರಾಬ್ಲಮ್, ಕಡಿಮೆ ಹಾಕಿದ್ರು ಪ್ರಾಬ್ಲಮ್. ಇವಕ್ರಲ್ಲಿ ಏನಾಗ್ತದೆ, ಬ್ಯಾಲೆನ್ಸ್ಡ್ ಇರ್ತೈತಿ. ಹಂಗೆ ಆ ಇದರಿಂದ ನಾವು ಅವರಿಗೆ ಬೀಜೋಪಚಾರ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ, ಅದರದ್ದು ರಿಸಲ್ಟು ಚೆನ್ನಾಗಿ ಬಂದದ. ಆಮೇಲೆ ನಂತರ ದಿನಗಳಲ್ಲಿ ಈ ಫೆಸ್ಟ್ ಕಂಟ್ರೋಲ್, ಇವು ಕೀಡಿ ಅದು ಆಗಾಕತ್ತು ಅಂತಂದ್ರೆ ಅದಕ್ಕೊಂದು ಮೆಡಿಸಿನ್ ಅದ. ಅಂದ್ರೆ ನಾನೊಂದು ರೈತರಲ್ಲಿ ಏನು ಮನವಿ ಮಾಡ್ತೀನಿ, ಕೀಡಿ ಆದ ತಕ್ಷಣ ಅವರು ಹೊಡ್ಯಾಕ್ ನೋಡ್ತಾರೆ. ಯಾವಾಗಲೂ ಕೀಡಿ ಆಗಂಗೆ ಹೊಡಿಬಾರ್ದು, ನಮ್ದು ಕೀಡಿ ಆಗೋಕಿನ ಮುಂಚೆ ಕೀಡಿ ಆಗದೇ ಇರೋ ಹಾಗೆ ಹೊಡಿಬೇಕನ್ನೋದು ನನ್ನ ಸಲಹೆ. ಮುಂಜಾಗ್ರತೆ ತೊಗೊಳಿಕ್ಕೆ ಏನ್ ಮಾಡ್ಬಿಡ್ತಾರೆ, ಎಲ್ಲರ ಒಂದು ಕೀಡಿ ಕಾಣಿಸ್ತಾರೆ, ಎಲ್ಲರ ಒಂದೊಂದು ಹತ್ತು ಆಮೇಲೆ ನೋಡಿದ್ರೆ ಆತ ತೆಗೆ ಬಿಡ್ತಾರಲ್ಲ, ಅದು ಹೆಚ್ಚಿಗೆ ಆಗಿಬಿಡ್ತದೆ. ಅವಾಗ ಮೆಡಿಸಿನ್ ಹೆಚ್ಚಿಗೆ ಹೊಡಿಬೇಕಾದ ಖರ್ಚು ಹೆಚ್ಚಿಗೆ ಹಾಕೋದು. ಅದಕ್ಕೆ ನಾನು ಹೇಳ್ತೀನಿ, ಮುಂಜಾಗ್ರತೆಯಾಗಿ ನಾವೇನು ಮಾಡಬೇಕಾಯ್ತು, ಅದು ಬರಲಿ ಬಿಡಲಿ ಅದು ಹೊಡೆಂಗೆ ಹೊಡಿಬೇಕು, ಅದು ಎಷ್ಟೋ ಕಂಟ್ರೋಲ್ ಮಾಡ್ತೈತೆ ಅದು. ಅದಕ್ಕೆ ಎಷ್ಟೊಂದು ಜನ ರೈತರಿಗೆ ನಾವು ಅದೇ ಸಲಹೆ ಕೊಡ್ತೀನಿ. ಈಗ ನಾವು ಆರೋಗ್ಯ ಹಾಳಾಗಿಂದ ದವಾಖಾನೆ ಹೋಗಿನ ಮುಂಚೆ ನಮ್ಮ ಆರೋಗ್ಯನ ಹಾಳಾಗದೇ ಇರೋ ರೀತಿ ನಾವು ಸುಧಾರಿಸ್ಕೊಳ್ಳೋದು ಒಳ್ಳೇದಲ್ಲ. ಹಂಗೆ ಬೆಳೆಗಳಲ್ಲಿನೂ ಕೂಡ ಅದೇ ರೀತಿ ಅದರ ಆರೋಗ್ಯ ಮೇಂಟೈನ್ ಮಾಡ್ಕೋತ ಹೋದ್ರೆ ಸಕ್ಸಸ್ಫುಲ್ ಫಾರ್ಮರ್ಸ್ ಒಳ್ಳೆ ಈಲ್ಡ್ ತಗೋತಾರ, ಒಳ್ಳೆ ರಿಸಲ್ಟ್ ಬರ್ತೈತಿ. ಅಂದ್ರೆ ಈಗೇನು ಚಕ್ಕಡಿ ಅವರು ತೊಗರಿ ಬೆಳೆಯುವಾಗ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರು. ಸಾಮಾನ್ಯವಾಗಿ ಈಗೇನು ಬೆಳೆಗಳದಾವ, ಎಲ್ಲಾ ಬೆಳೆಗಳಿಗೆ ಬೀಜೋಪಚಾರ ಮಾಡಿನೇ ಬಿತ್ತನೆ ಮಾಡುವಂತಹ ಒಂದು ಕೆಲಸ ಆದ್ರೆ ಬಹಳ ಚಲೋ ಇರ್ತದೆ. ಅದೇ ರೀತಿಯಾದಂತಹ ಒಂದು ತತ್ವ ತಾವು ಉಪಯೋಗ ಮಾಡ್ತಾ ಇದ್ದೀರಿ ಈಗ? ಹೌದು, ಖಂಡಿತ. ಅಂದ್ರೆ ಎಲ್ಲಾ ಬೆಳೆಗಳಲ್ಲಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವಂತದ್ದು. ಆಮೇಲೆ ಭೂಮಿ ತಯಾರು ಮಾಡುವಾಗ ಸಹಿತ ನೀವೇನು ಕೆಲವೊಂದಿಷ್ಟು ಔಷಧಗಳನ್ನು ಹೇಳಿದ್ರೆ, ಪ್ರತಿಯೊಂದು ಕೆಲಸಕ್ಕೂ ಪ್ರತಿಯೊಂದು ಕಾರ್ಯಕ್ಕೂ ಒಂದೊಂದು ಔಷಧ ಇದೆ ಅಂತ. ಇದೆ ಸರ್, ಇದೆ ಸರ್. ಅದರಿಂದಾಗಿ ನಮ್ಮ ಕೃಷಿ ಸರಳ ಆಗ್ತದ. ಆಮೇಲೆ ವಾತಾವರಣ, ಮಣ್ಣಿನ ವಾತಾವರಣ, ನಮ್ಮ ಸುತ್ತಮುತ್ತಲಿನ ವಾತಾವರಣ, ಆ ವೈಪರೀತ್ಯಗಳಿಗೆ ಅದನ್ನ ತನ್ನಂತಾನೇ ಒಂದು ಸಮರ್ಥನ ಮಾಡ್ಕೊಳ್ತೇವೆ, ಅಡ್ಜಸ್ಟ್ ಆಗ್ತದೆ. ಈಗ ನಾವು ಏನ್ ಮಾಡ್ತೀವ್ರಿ, ಈ ನೈಸರ್ಗಿಕ ಜೊತೆ ನಮ್ಮ ತಂತ್ರಜ್ಞಾನಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದು. ನಾವು ನೈಸರ್ಗಿಕ ವಿರುದ್ಧವಾಗಿ ಹೋಗಂತವ್ ಯಾವೂ ಇಲ್ಲ. ನಾವು ನೈಸರ್ಗಿಕ ಹತ್ತಿರ ನೈಸರ್ಗಿಕ ಸಪೋರ್ಟ್ ಆಗಿರ್ತಕ್ಕಂಥ ಟೆಕ್ನಾಲಜಿನ ನಾವು ಅಡಾಪ್ಟ್ ಮಾಡ್ಕೊತೀವಿ. ಈಗ ಬೆಳೆಗಳಿಗೆ ನೀರು ಹಾಯಿಸುವ ಪದ್ಧತಿ, ಅದನ್ನ ನಾವು ಟೆಕ್ನಾಲಜಿ ಅಡಾಪ್ಟ್ ಮಾಡಿಕೊಂಡು ಟ್ರೆಡಿಷನಲ್ಲೇ ಆಗಿ ನಾವು ಟೆಕ್ನಾಲಜಿ ಅಡಾಪ್ಟ್ ಮಾಡಿದ್ದೀವಿ. ಅದಕ್ಕೆ ಬೆಳೆಗಳಿಗೆ ನೀರು ಹೆಂಗ ಹಿಂಗ ಇದು ವಿಷಯ ಬಹಳ ದೊಡ್ಡದದ. ಅದಕ್ಕೆ ವೈಜ್ಞಾನಿಕ ರೀತಿಯಲ್ಲಿ ಸಾವಯವದಲ್ಲೇನೆ ಸ್ವಲ್ಪ ಟೆಕ್ನಾಲಜಿ ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ಏನು ನೀಡದ, ಏನು ಬೇಕಾಗ್ಯದ, ಅದಕ್ಕೆ ಬೇಕಾಗಿದ್ದು ಪೂರಕವಾಗಿ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳ ಜೊತೆ ನಮ್ಮ ಭಾವನೆಗಳನ್ನು ಬೆರೆಸಿ ಕೊಟ್ಟಾಗ ಮಾತ್ರ ಸಕ್ಸಸ್ಫುಲ್ ಇಳುವರಿ ಬರ್ತದೆ ಅಂತ ಹೇಳಿಕ. ಒಳ್ಳೇದು ಗಿರೀಶ್ ಭದ್ರಗೌಂಡವರೇ, ಸಾಕಷ್ಟು ಪ್ರಯೋಗಗಳನ್ನು ನಮ್ಮ ರೈತರು ಅನುಸರಿಸಿ ಮಾಡ್ತಾ ಇದ್ದಾರೆ. ಅವರ ಅನುಭವಗಳನ್ನು ಕೂಡ ನಮ್ಮ ಈ ಕಾರ್ಯಕ್ರಮದೊಳಗೆ ತಾವೆಲ್ಲ ಕೇಳಬಹುದು. ಇವತ್ತು ಭಾಗವಹಿಸಿದಂಥ ಜಿ ಎಸ್ ಚಕ್ಕಡಿಯವರು, ಆಮೇಲೆ ಗಿರೀಶ್ ಭದ್ರಗೌಂಡ, ಇಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಪವನ ಕೊಟ್ಟರೂ ಕೊಟ್ಟಿಗೆಯ ಹೊಂದಿರುವವರು, ದನಗಳ ಕಟ್ಟಲು ಕೊಟ್ಟಿಗೆಯ ಹೊಂದಿರುವವರು, ಅವನೀನು ಸಾವಯವ ರೈತ, ಅವನೀನು ಸಾವಯವ ರೈತ, ಅವನಾರು ಅವನಾರು ಅವನಾರು ಅವನಾರು ಸಾವಯವ ರೈತನೆಂದರೆ ಅವನ. ಮನೆಯನ್ನು ಬೆಳಗಲು ಸೌರ ದೀಪ ತಂದಿರುವವರು, ಮನೆಯನ್ನು ಬೆಳಗಲು ಸೌರ ದೀಪ ತಂದಿರುವವರು, ಅವನೇ ನೋಡು ಸಾವಯವ ರೈತ, ಅವನೇ ನೋಡು ಸಾವಯವ ರೈತ, ಅವನಾರು ಅವನಾರು ಅವನಾರು ಅವನಾರು ಸಾವಯವರೆಂದರೆ ಅವನಾರು ಅವನಾರು. ಒಂದು ಘಟಕ ಕಟ್ಟಿರುವವರು, ಅವನೇ ನೋಡು ಸಾವಯವ ರೈತ, ಅವನೇ ನೋಡು ಸಾವಯವ ರೈತ, ಅವನಾರು ಅವನಾರು ಅವನಾರು ಅವನಾರು ಸಾವಯವ ರೈತನೆಂದರೆ ಅವನಾರು ಅವನಾರು. ಇದುವರೆಗೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ವಾಡೆ ಗ್ರಾಮದ ಹಿರಿಯ ರೈತರಾದ ಜಿಎಸ್ ಚಕಡಿ ಅವರೊಂದಿಗೆ ತೊಗರಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಆಕಾಶವಾಣಿ ಸಂಚಾರಿ ಸಾಹಿತ್ಯದ ಕೌತುಕ. ವೀಲ್ ಮೇಲೆ ವಿಶ್ವಕೋಶ. ಏ ಭಾಯ್ ದರ ದೇಖ್ ಕೆ ಚಲೋ, ಆಗೆ ಹಿ ನಹೀ ಪೀಚೆ ಭಿ, ದಾಯೆ ಹಿ ನಹೀ ಬಾಯೆ ಭಿ, ಊಪರ್ ಹಿ ನಹೀ. ವಾಹನಗಳ ಮೇಲಿನ ಬರಹಗಳ ಕುರಿತ ಒಂದು ವಾರೆ ನೋಟ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ, ಅಟ್ಟೋ ಲಾರಿ ಹಿಂದೆ ಬರೆದೋನೆ ತತ್ವಜ್ಞಾನಿ ಅಂತ ತಿಳಿಬೇಡ. ಸದ್ಯದಲ್ಲೇ ನಿರೀಕ್ಷಿಸಿ ವೀಲ್ ಮೇಲೆ ವಿಶ್ವಕೋಶ. ವೀಲ್ ಮೇಲೆ ವಿಶ್ವಕೋಶ ನಿಮ್ಮ ಆಕಾಶವಾಣಿ ಕಲಬುರಗಿ ಹಾಗೂ ವಿಜಯಪುರ ಕೇಂದ್ರಗಳಿಂದ. ಕೇಳುಗರೆ, ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಈಗ ಜನಪದ ಸಂಗೀತ. ಇದರಲ್ಲಿ ಈಗ ಬಾದಾಮಿ ತಾಲೂಕು ಕೆರೂರಿನ ಕುಶಾಲಪ್ಪ, ತಿಪ್ಪಣ್ಣ, ಸಣ್ಣಕ್ಕಿ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು. ಇಲ್ಲ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗಿಲ್ಲ, ಇಲ್ಲ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗಿಲ್ಲ. ಸತ್ಯವಾಗಿ ಅಲ್ಲವಾದು ಬೆಲ್ಲವಾಗಿ ಬೇರೆತು, ಸತ್ಯವಾಗಿ ಅಲ್ಲವಾದು ಬೆಲ್ಲವಾಗಿ ಬೇರೆತು. ಬೇವು ಆಗುವ ತನಕ, ಬೇವು ಆಗುವ ತನಕ ಮುಕ್ತಿ ಒಬ್ಬರಿಗಿಲ್ಲ, ಬೇವು ಆಗುವ ತನಕ ಮುಕ್ತಿ ಒಬ್ಬರಿಗಿಲ್ಲ. ಇಲ್ಲ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗಿಲ್ಲ, ಇಲ್ಲ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗಿಲ್ಲ. ಭೋಗ ಭಾಗ್ಯ ಆಸೆ ಮೋಹ ವಿಷವಾಗಿ ತೋರಲಾಗಿ, ಭೋಗ ಭಾಗ್ಯ ಆಸೆ ಮೋಹ ವಿಷವಾಗಿ ತೋರಲಾಗಿ. ಕಾಗಿ ಗೂಗಿ ನಾಯಿ ನರಿಯು ಹಂಶವಾಗಿ ಮೆಲ್ಲುವ ತನಕ, ಕಾಗಿ ಗೂಗಿ ನಾಯಿ ನರಿಯು ಹಂಶವಾಗಿ ಮೆಲ್ಲುವ ತನಕ, ಕಾಗಿ ಗೂಗಿ ನಾಯಿ ನರಿಯು ಹಂಶವಾಗಿ ಮೆಲ್ಲುವ ತನಕ, ಕಾಗಿ ಗೂಗಿ ನಾಯಿ ನರಿಯು ಹಂಶವಾಗಿ ಮೆಲ್ಲುವ ತನಕ. ಇಲ್ಲ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗಿಲ್ಲ, ಇಲ್ಲ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗಿಲ್ಲ. ಅತ್ತೆ ಸೊಸೆಯುವಾಗಿ ಹತ್ತು ಐದು ಸುಖವಾಗಿ, ಅತ್ತೆ ಸೊಸೆಯುವಾಗಿ ಹತ್ತು ಐದು ಸುಖವಾಗಿ. ಹತ್ತು ಮಂದಿ ಸತ್ತು ಹೋಗಿ ಬತ್ತಲೆಯಾಗಿ ನಿಲ್ಲುವ ತನಕ, ಹತ್ತು ಮಂದಿ ಸತ್ತು ಹೋಗಿ ಬತ್ತಲೆಯಾಗಿ ನಿಲ್ಲುವ ತನಕ, ಹತ್ತು ಮಂದಿ ಸತ್ತು ಹೋಗಿ ಬತ್ತಲೆಯಾಗಿ ನಿಲ್ಲುವ ತನಕ, ಹತ್ತು ಮಂದಿ ಸತ್ತು ಹೋಗಿ ಬತ್ತಲೆಯಾಗಿ ನಿಲ್ಲುವ ತನಕ. ಇಲ್ಲ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗಿಲ್ಲ, ಇಲ್ಲ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗಿಲ್ಲ. ಕಣ್ಣು ಇದ್ದು ಕಾಣದೀಹ ಕುರುಡನಾಗಿ ಮೂಕನಾಗಿ, ಕಣ್ಣು ಇದ್ದು ಕಾಣದೀಹ ಕುರುಡನಾಗಿ ಮೂಕನಾಗಿ. ತನ್ನೊಳಿರುವ ರಂಗನನ್ನು ತಾನೆ ಕಾಣುವ ತನಕ ತನ್ನೊಳಿರುವ ಗುರುರಂಗನನ್ನು ತಾನೆ ಕಾಣುವ ತನಕ ತನ್ನೊಳಿರುವ ರಂಗನನ್ನು ತಾನೆ ಕಾಣುವ ತನಕ ತನ್ನೊಳಿರುವ ರಂಗನನ್ನು ತಾನೆ ಕಾಣುವ ತನಕ ಇಲ್ಲ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗಿಲ್ಲ ಇಲ್ಲ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗಿಲ್ಲ ಅತ್ಯ ಸೊಸೆಯುವಾಗಿ ಹತ್ತು ಐದು ಸುಖವಾಗಿ ಅತ್ಯ ಸೊಸೆಯುವಾಗಿ ಹತ್ತು ಐದು ಸುಖವಾಗಿ ಹತ್ತು ಮಂದಿ ಸತ್ತು ಹೋಗಿ ಬತ್ತಲೆಯಾಗಿ ನಿಲ್ಲುವ ತನಕ ಹತ್ತು ಮಂದಿ ಸತ್ತು ಹೋಗಿ ಬತ್ತಲೆಯಾಗಿ ನಿಲ್ಲುವ ತನಕ ಇಲ್ಲ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗಿಲ್ಲ ಇಲ್ಲ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗಿಲ್ಲ ಕಣ್ಣು ಇದ್ದು ಕಾಣದಿಹ ಕುರುಡನಾಗಿ ಮೂಕನಾಗಿ ಕಣ್ಣು ಇದ್ದು ಕಾಣದಿಹ ಕುರುಡನಾಗಿ ಮೂಕನಾಗಿ ತನ್ನೊಳಿರುವ ರಂಗನನ್ನು ತಾನೆ ಕಾಣುವ ತನಕ ತನ್ನೊಳಿರುವ ಗುರುರಂಗನನ್ನು ತಾನೆ ಕಾಣುವ ತನಕ ತನ್ನೊಳಿರುವ ರಂಗನನ್ನು ತಾನೆ ಕಾಣುವ ತನಕ ತನ್ನೊಳಿರುವ ರಂಗನನ್ನು ತಾನೆ ಕಾಣುವ ತನಕ ಇಲ್ಲ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗಿಲ್ಲ ಇಲ್ಲ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗೆ ಸತ್ಯವಾಗಿ ಅಲ್ಲವಾದು ದಲ್ಲವಾಗಿ ಬೇರೆದು ಸತ್ಯವಾಗಿ ಅಲ್ಲವಾದು ದಲ್ಲವಾಗಿ ಬೇರೆದು ಬೇವು ಆಗುವ ತನಕ ಬೇವು ಆಗುವ ತನಕ ಮುಕ್ತಿ ಒಬ್ಬರಿಗಿಲ್ಲ ಬೇವು ಆಗುವ ತನಕ ಬೇವು ಆಗುವ ತನಕ ಮುಕ್ತಿ ಒಬ್ಬರಿಗಿಲ್ಲ ಇಲ್ಲ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗಿಲ್ಲ ಇಲ್ಲ ಇಲ್ಲ ಇಲ್ಲ ಮುಕ್ತಿ ಒಬ್ಬರಿಗಿಲ್ಲ ಮುಕ್ತಿ ಒಬ್ಬರಿಗಿಲ್ಲ ಮುಕ್ತಿ ಒಬ್ಬರಿಗಿಲ್ಲ ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್ ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೌಮೆಂಟ್ ಪ್ಲಾನ್ ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ ಗಳಲ್ಲ ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ ಆಕಾಶವಾಣಿ ಸಂಚಾರಿ ಸಾಹಿತ್ಯದ ಕೌತುಕ ವೀಲ್ ಮೇಲೆ ವಿಶ್ವಕೋಶ ಏ ಭಾಯ್ ದರ ದೇಖ್ ಕೆ ಚಲೋ ಆಗೆ ಹಿ ನಹಿ ಪೀಚೆ ಭಿ ದಾಯೆ ಹಿ ನಹಿ ಬಾಯೆ ಭಿ ಊಪರ್ ಹಿ ನಹಿ ವಾಹನಗಳ ಮೇಲಿನ ಬರಹಗಳ ಕುರಿತ ಒಂದು ವಾರೆ ನೋಟ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ ಅಟ್ಟೋ ಲಾರಿ ಹಿಂದೆ ಬರೆದು ವಿಜ್ಞಾನಿ ಅಂತ ತಿಳಿಬೇಡ ಸದ್ಯದಲ್ಲೇ ನಿರೀಕ್ಷಿಸಿ ವೀಲ್ ಮೇಲೆ ವಿಶ್ವಕೋಶ ವೀಲ್ ಮೇಲೆ ವಿಶ್ವಕೋಶ ನಿಮ್ಮ ಆಕಾಶವಾಣಿ ಕಲಬುರಗಿ ಹಾಗೂ ವಿಜಯಪುರ ಕೇಂದ್ರಗಳಿಂದ ಬೇಡಿಕೊಂಬುವೆನು ಸದ್ಗುರುವೆ ನಿಮ್ಮನು ಮರೆಯಲಾರೆನು ಬೇಡಿಕೊಂಬುವೆನಯ್ಯ ನಿಮಗೆ ಗಾಢ ಪದವಿಯ ನೀಡು ಎನಗೆ ಬೇಡಿಕೊಂಬುವೆನಯ್ಯ ನಿಮಗೆ ಗಾಢ ಪದವಿಯ ನೀಡು ಎನಗೆ ರೂಢಿಯುಳ್ ಶ್ರೀ ಗುರು ಮಹಾದಯಾಳೆಂದು ಶರಗನುಟ್ಟಿ ರೂಢಿಯುಳ್ ಶ್ರೀ ಗುರು ಮಹಾದಯಾಳೆಂದು ಶರಗನೊಡ್ಡಿ ಕೇಳಿಕೊಂಬುವೆನು ಸದ್ಗುರುವೆ ನಿಮ್ಮನು ಮರೆಯಲಾರೆನು ಮೊದಲು ಎನ್ನನ್ನು ಬದಿಯಲ್ಲಿ ಕರೆದು ಮುದದಿ ನೋಡಿನ್ನು ಆಗಾಗ್ಗೆ ನಿಮ್ಮ ಮಟಿಯಲ್ಲಿರುವೆನು ಚದುರ ನಿಮ್ಮ ಮೂಲ ಪಿಡಿವ ಹೃದಯ ಕಮಲದಲ್ಲಿ ಬೆರೆತು ಚದುರ ನಿಮ್ಮ ಮೂಲ ಪಿಡಿವ ಹೃದಯ ಕಮಲದಲ್ಲಿ ಬೆರೆತು ಸದಮಲ ಸಂತೋಷದಿಂದ ಸಲಹೋಯನ್ನ ಸಾಂಬ ಶಿವನೀ ಸದಮಲ ಸಂತೋಷದಿಂದ ಸಲಹು ಎನ್ನ ಸಾಂಬ ಶಿವನಿ ಬೇಡಿಕೊಂಬುವೆನು ಸದ್ಗುರುವೆ ನಿಮ್ಮನು ಮರೆಯಲಾರೆನು ಬೇಡಿಕೊಂಬುವೆನಯ್ಯ ನಿಮಗೆ ಗಾಢ ಪದವಿಯ ನೀಡು ಎನಗೆ ರೂಢಿಯು ಶ್ರೀ ಗುರು ಮಹಾದಯಾಳೆಂದು ಶರಗನೊಡ್ಡಿ ಬೇಡಿಕೊಂಬುವೆನು ಸದ್ಗುರುವೆ ನಿಮ್ಮನು ಮರೆಯಲಾರೆನು ಆರು ಪುರಗಳು ಮೇಲಿರುವ ವಸ್ತು ಮೂರು ಸ್ಥಾನಗಳು ಆ ಮೂಲ ಪೀಠವ ಏರಿ ನೋಡಲು ಸಾರಿ ಕೂಗುವಂತ ಸರ್ವನಾದ ಸಂಪ ಕೇಳು ತಲ್ಲಿ ಸಾರಿ ಕೂಗುವಂತ ಸರ್ವನಾದ ಸಂಪ ಕೇಳು ತಲ್ಲಿ ಧೀರ ನಿಮ್ಮ ಮೂಲ ದೃಷ್ಟಿ ತೋರು ಎನ್ನ ಕಂಗಳಲ್ಲಿ ಧೀರ ನಿಮ್ಮ ಮೂಲ ದೃಷ್ಟಿ ತೋರು ಎನ್ನ ಕಂಗಳಲ್ಲಿ ಬೇಡಿಕೊಂಬುವೆನು ಸದ್ಗುರುವೆ ನಿಮ್ಮನು ಮರೆಯಲಾರೆನು ಗಂಗೆ ಯಮುನೆಯರು ನಡುರಂಗ ಮಧ್ಯದಿ ತುಂಗ ಭದ್ರೆಯಳು ಕಾಳಿಂಗ ಮಾಡಲು ಕಡಲ ದಾಟಿಯೋ ಚಂದ್ರ ಸೂರ್ಯರೊಡನೆ ಬ್ರಹ್ಮ ರಂಧ್ರದಲ್ಲಿ ಸುಳವುತ್ತಿದ್ದ ಚಂದ್ರ ಸೂರ್ಯರೊಡನೆ ಬ್ರಹ್ಮ ರಂಧ್ರದಲ್ಲಿ ಸುಳವುತ್ತಿದ್ದ ಜಂಗಮಯ್ಯ ನಿನ್ನ ರೂಪ ಜಾಗ್ರದಲ್ಲಿ ತೋರು ಎನಗೆ ಜಂಗಮಯ್ಯ ನಿನ್ನ ರೂಪ ಜಾಗ್ರದಲ್ಲಿ ತೋರು ಎನಗೆ ಬೇಡಿಕೊಂಬುವೆನು ಸದ್ಗುರುವೆ ನಿಮ್ಮನು ಮರೆಯಲಾರೆನು ಅಂಬುರಾಗ್ರದಿ ತುಂಬಿರುವ ಕುಂಭ ಕುಣಿದಿ ಸಂಭ್ರಮದಿಂದ ಜಂಬುದೀಪದಿ ಧರೆಯೊಳು ಹೆಮ್ಮೆಡಗಿ ಪುರದ ಮೆರೆದ ಬಸವನ ದಯವು ಯಮಗೆ ಧರೆಯೊಳು ಹೆಮ್ಮೆಡಗಿ ಪುರದ ಮೆರೆದ ಬಸವನ ದಯವು ಎನಗೆ ತರುಳನೆಂದು ಕರವ ಪಿಡಿದು ಭರದಿ ಮುಕ್ತಿ ಕೊಡು ಎನಗೆ ತರುಳನೆಂದು ಕರವ ಪಿಡಿದು ಭರದಿ ಮುಕ್ತಿ ಕೊಡು ಎನಗೆ ಬೇಡಿ ಕೊಂಬುವೆನು ಸದ್ಗುರುವೆ ನಿಮ್ಮನು ಮರೆಯಲಾರೆನು ಸದ್ಗುರುವೆ ನಿಮ್ಮನು ಮರೆಯಲಾರೆನು ಸದ್ಗುರುವೆ ನಿಮ್ಮನು ಮರೆಯಲಾರೆನು ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ದೇಹದೊಳಗೆ ಮಣಿಯ ಮಾಡಿತು ದೇವರಿದು ನೋಡೋ ದೇಹದೊಳಗೆ ಮಣಿಯ ಮಾಡಿತು ದೇವರಿದು ನೋಡೋ ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ಕಾಯವೆಂಬುವ ಮಣಿಯ ಮಧ್ಯದಿ ಮಾಯವರ್ಣದ ಜಗಲಿ ಮ್ಯಾಲೆ ಕಾಯವೆಂಬುವ ಮಣಿಯ ಮಧ್ಯದಿ ಮಾಯವರ್ಣದ ಜಗಲಿ ಮ್ಯಾಲೆ ಸೋಹಂ ದೊಡಗುಡಿತ್ತು ದೇವರಿದು ನೋಡೋ ಸೋಹಂ ದೊಡಗುಡಿತ್ತು ದೇವರಿದು ನೋಡೋ ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ಆರು ದೌವನ ತಿಂದಿತ್ತು ಈರೇಳು ಲೋಕವ ನುಂಗಿತ್ತು ಆರು ದೌವನ ತಿಂದಿತ್ತು ಈರೇಳು ಲೋಕವ ನಿಂಗಿತ್ತು ಆರು ಮೂರು ವೈದಿತ್ತು ದೂರದಲ್ಲಿ ನಿಂತಿರುವ ದೇವರು ಆರು ಮೂರು ವೈದಿತ್ತು ದೂರದಲ್ಲಿ ನಿಂತಿರುವ ದೇವರು ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ಯೇಸು ಕಾಲದ ದೇವರಿದು ಯೇಸು